31ನೇ ಪದ್ಯದಲ್ಲಿ ಉಳಿದ ಮರುದ್ಗಣಗಳ ವಿಚಾರವನ್ನು ತಿಳಿಸ್ತಾರೆ. 49 ಮರುದ್ಗಳು ಪರಸ್ಪರ ಸಮರಾದರೂ ಅವರಲ್ಲಿ ಆವಹ ಮೊದಲಾಗಿರ್ತಕ್ಕಂಥ 7 ಜನರು ಇತರರಿಗಿಂತ ಸ್ವಲ್ಪ ಉತ್ತಮ. ಮರುತಶ್ಚ ಸಮಾಹ ಸರ್ವೇ ಸಪ್ತತೇಷು ಪ್ರಭಾವಕಾಹ. ಭಾಗವತ ತಾತ್ಪರ್ಯದ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಐವರೊಳಗಿ ಕುಂತಿ ಭೋಜನು ಆವಿನಾಮಕ ನಾಗಕೃಕಲನು ದೇವದತ್ತ ಧನಂಜಯರು ಅವತಾರ ವರ್ಜಿತರು. ಆವಹ ಉದ್ವಹ ವಿವಾಹ ಸಂವಹ ಪ್ರವಹಿಪತಿ ಮರುತ ಪ್ರವಹನಿಗಾವ ಕಾಲಕ್ಕೂ ಕಿಂಚಿತರು ಮರುದ್ಗಣರೆಲ್ಲ. ನಾಗಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ 5 ಜನ ಉಪಪ್ರಾಣರು ಇವರು. ಇವರೊಳಗೆ ಕೂರ್ಮನಾಮಕ ಅಥವಾ ಕೂರ್ಮ ಅಂದರೂ ಆವಿ, ಆವಿನಾಮಕ ಅವನೇ ಕುಂತಿ ಭೋಜ ಅನ್ನೋ ಹೆಸರಿನಿಂದ ಅವತಾರ ಮಾಡಿರೋನು. ಕುಂತಿ ಭೋಜ ಕುಂತಿ ದೇಶದ ಅರಸು ಶೂರಸೇನನ ಸೋದರತ್ತೆಯ ಮಗ, ವಸುದೇವನ ತಂದೆ. ಅವನಿಗೆ ಮಕ್ಕಳಿಲ್ಲದೇ ಇರೋ ಕಾರಣ ಶೂರರಾಜನ ಮಗಳಾಗಿರ್ತಕ್ಕಂಥ ಕೃತೆಯನ್ನು ದತ್ತು ತಗೊಂಡ. ಆ ಕಾರಣದಿಂದಲೇ ಪೃತೆಗೆ ಕುಂತಿ ಅಂತ ಹೆಸರು ಬಂತು. ಕುಂತಿಯ ಸಾಕು ತಂದೆಯೇ ಕುಂತಿ ಭೋಜ. ಈತ ಅತಿರಥ. ಇವನ 10 ಮಂದಿ ಪುತ್ರರು ಭಾರತ ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಹತರಾದರು. ಹಿಂದೆ ಹೇಳಿರ್ತಕ್ಕಂಥ 5 ಮರುತುಗಳ ಪೈಕಿ ದೇವದತ್ತ ನಾಗ ಕೃಕಳ ಧನಂಜಯ ಈ 4 ಜನಕ್ಕೆ ಅವತಾರ ಇಲ್ಲ, ಅವತಾರ ವರ್ಜಿತರು. ಇನ್ನು ಮರುದ್ಗಣಗಳು ಆವಹ ಉದ್ವಹ ವಿವಾಹ ಸಂವಹ ಮೊದಲಾಗಿರ್ತಕ್ಕಂಥ ವಾಯುಗಳು, ಪ್ರವಾಹಿಪತಿಯಾಗಿರ್ತಕ್ಕಂಥ ಪ್ರವಾಹ ವಾಯು, ಅದೇ ರೀತಿಯಾಗಿ ಅಹಂಕಾರ ಪ್ರಾಣನಿಗಿಂತ ಪ್ರವಾಹ ವಾಯು ಅವನಿಗಿಂತ ಕಿಂಚಿತದ ಮರು ಅನಾದಿ ಅನಂತ ಕಾಲದಿಂದ ಅಂತ ಇಲ್ಲಿ ತಿಳಿಸ್ತಾರೆ. ಆವಿ ಅಂದರೆ ಆಮೆ ಅಂತ, ಆಮೆ ಅಂದರೂ ಒಂದೇ ಕೂರ್ಮ ಅಂದರೂ ಒಂದೇ, ಅದಕ್ಕೆ ಆವಿ ನಾಮಕ ಅಂತೇಳಿ ತಿಳಿಸುವಂಥದ್ದು. ಆವಹ ಉದ್ವಹ ವಿವಾಹ ಸಂವಹ ಪ್ರವಾಹಿಪತಿಯಾದ ಪ್ರವಾಹ ಮರುತಿವರಿಗೆ ಮರುತಗಣದವರೆಲ್ಲರೂ ಯಾವ ಕಾಲಕ್ಕೂ ಕಿಂಚಿತ್ ಕಡಿಮೆ. ಆದ್ದರಿಂದ ಇಲ್ಲಿ ಕೂರ್ಮನಾಮಕ ಅಥವಾ ಆವಿನಾಮಕನಿಗೆ ಮಾತ್ರ ಅವತಾರ ಕುಂತಿ ಭೋಜನಾಗಿ, ಉಳಿದ ನಾಗ ಕೃಕಲ ದೇವದತ್ತ ಧನಂಜಯ ಇವರಿಗೆ ಅವತಾರ ಇಲ್ಲ ಅಂತ ಈ ಪದ್ಯದಲ್ಲಿ ತಿಳಿಸಿ, ಮುಂದಿನ ಪದ್ಯದಲ್ಲಿ 10 ವಿಶ್ವೇ ದೇವತೆಗಳು ಅವರ ಅವತಾರಗಳ ವಿಚಾರ ತಿಳಿಸ್ತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೈವರನುಳಿದು ಮರುತರು ಊನರನಿಪರು 10 ವಿಶ್ವೇ ದೇವರಿವರಿಂದ ಸೂನುಗಳು ಎನಿಸುವರು 5 ಮಾನಿನಿ ದ್ರೌಪದಿಗೆ ಕೆಲವರು ಕ್ಷೋಣಿಯಳು ಕೈಕೇಯರೆನೆಪರು ಎಲ್ಲ ಕಾಲದಲ್ಲಿ. ಈ ಮರುತ್ತುಗಳ ನಾಮವನ್ನು ಉದಯ ಮತ್ತು ಸಾಯಂಕಾಲ ಸ್ಮರಣೆ ಮಾಡುವಂಥವರ ಎಲ್ಲ ರೀತಿಯಾಗಿರ್ತಕ್ಕಂಥ ದುರಿತಗಳು ಪರಿಹಾರ ಆಗತ್ತೆ ಅಂತ ತಿಳಿಸ್ತಾರೆ. ಶ್ರವಣದಲ್ಲಿ ಕೇಳಿ ಸಾಕಲ್ಯವಾಗಿ ನಿತ್ಯ ಇದನ್ನು ಪಠಿಸಿದರೆ ಜನ್ಮ ಜನ್ಮದ ಪಾಪ ಉದುರಿ ಹೋಗುವು, ಲೇಷ ಉಳಿಯದು. ಪದ್ಮನಾಭ ನಮ್ಮ ವಿಜಯ ವಿಠಲರಯ್ಯನ ಪದವ ಭಜಿಸುವುದಕ್ಕೆ ಜ್ಞಾನ ಪುಟ್ಟುವುದು. ಈ ಮರುತ್ತುಗಳಲ್ಲಿ 7 ಗಣಗಳು ಆವಹ, ಅದು ಭೂಮಿಯಿಂದ ಮೇಘಮಂಡಲದ ತನಕ ವ್ಯಾಪ್ತಿ. ಪ್ರವಾಹಗಣ ಮೇಘಮಂಡಲದಿಂದ ಸೂರ್ಯಮಂಡಲದ ತನಕ. ಉದ್ವಹ ಸೂರ್ಯಮಂಡಲದಿಂದ ಚಂದ್ರಮಂಡಲದ ತನಕ. ಸಂವಹ ಚಂದ್ರಮಂಡಲದಿಂದ ನಕ್ಷತ್ರ ಮಂಡಲದ ತನಕ. ವಿವಾಹ ಅನ್ನೋ ಗಣ ನಕ್ಷತ್ರ ಮಂಡಲದಿಂದ ಗ್ರಹಮಂಡಲದ ತನಕ. ಪರಾವಹ ಗ್ರಹಮಂಡಲದಿಂದ ಋಷಿಮಂಡಲದ ತನಕ. ಪರಿವಹ ಋಷಿಮಂಡಲದಿಂದ ಧುವ ನಕ್ಷತ್ರದ ತನಕ ಅಂತ ಹೀಗೆ 7 ಗಣಗಳ ವ್ಯಾಪ್ತಿಯ ಮೇಲೆ ತಿಳಿಸ್ತಾರೆ. ಒಟ್ಟು 49 ಮರುದ್ಗಣಗಳು ಅಂತ 7 ಜನರ ಒಂದು ಗುಂಪು ಅಂತ ಹೇಳಿದ್ವಿ. ಇವರ ಪೈಕಿ ಪ್ರವಾಹ ವಾಯು ಮತ್ತು ಅಹಂಕಾರಿಕ ಪ್ರಾಣ ಇವರಿಬ್ಬರೂ ಕೂಡ ಮೇಲಿನ ಕಕ್ಷೆಗಳಲ್ಲಿ ಪರಿಗಣನೆಗೆ ಬರ್ತಾರೆ. ಅವರು ಉಳಿದ 47 ಜನಕ್ಕಿಂತ ಶ್ರೇಷ್ಠರು. ಈ 47 ಮರುತರು 18ನೇ ಕಕ್ಷೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಪರಸ್ಪರ ಸಮಾನರಾಗಿದ್ದರೂ ಕೂಡ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ 5 ದಾಸಪ್ರಾಣ ಪಂಚಕರು ಉಳಿದ 42 ಜನಕ್ಕಿಂತ ಉತ್ತಮರು. ಉಳಿದ 42 ಜನ ಪರಸ್ಪರ ತಮ್ಮಲ್ಲಿ ಸಮ ಅಂತ ಈ ರೀತಿಯಾಗಿ ತಿಳ್ಕೋಬೇಕು. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸುವಂತೆ 49 ಮರುತ್ಗಳಲ್ಲಿ 7 ಜನ ಮೇಲಿನ ಕಕ್ಷೆಗಳಲ್ಲಿ, ಉಳಿದ 42 ಜನ ಪರಸ್ಪರ ಸಮಾನರು. ಇವರೊಳಗೆ ಶ್ವೇತ ಸಂಪಾತಿ ಕೇಸರಿ ಈ 3 ಜನ ಮರುತ್ಗಳಲ್ಲಿ ಶ್ರೇಷ್ಠರು. ಉಳಿದವರು ಸಮಾನರು ಅಂತಾದರೂ ಒಂದೇ ಕಕ್ಷೆಯಲ್ಲಿ ಪರಿಗಣನೆಗೆ ಬಂದರೂ ಸಾಧನೆಯಲ್ಲಿ ಕಿಂಚಿತ್ ತಾರತಮ್ಯ ಅನ್ನೋದು ಇದ್ದೇ ಇರುತ್ತೆ. ಇನ್ನು ವಿಶ್ವೇ ದೇವತೆಗಳು 10 ಜನ ದಕ್ಷಪುತ್ರಿಯಾಗಿರ್ತಕ್ಕಂಥ ವಿಶ್ವ ಮತ್ತು ಧರ್ಮ ಅನ್ನೋ ಮುನಿಗಳಲ್ಲಿ ಹುಟ್ಟಿರತಕ್ಕಂಥವರು. ಇವರು ಹವ್ಯ ಕವ್ಯಗಳಲ್ಲಿ ಪೂಜ್ಯರು. ಪುರೂರವ ಆರ್ಧ್ರವ ಅವರು ಪಾರ್ವಣ ಶ್ರಾದ್ದ ಕಾಲದಲ್ಲಿ ಬರ್ತಕ್ಕಂಥವ್ರು. ಪಾರ್ವಣ ಶ್ರಾದ್ದ ಅಥವಾ ಕಾಲಶ್ರಾದ್ದ ಅಂತ ಕರೀತಾರೆ. ಧುರಿ ಲೋಚನ ಸಂಕಲ್ಪ ಶ್ರಾದ್ದದಲ್ಲಿ ಜೊತೆಯಾಗಿ ಬರುವವರು. ಕ್ರತು ಮತ್ತು ದಕ್ಷ ಮಾಸಿಕ ಶ್ರಾದ್ದದಲ್ಲಿ, ಸತ್ಯ ಮತ್ತು ವಸು ನಂದಿ ಶ್ರಾದ್ದದಲ್ಲಿ, ಕಾಮ ಕಾಲ ಇವರು ಪ್ರೇತ ಶ್ರಾದ್ದದಲ್ಲಿ ಬರ್ತಕ್ಕಂಥ ವಿಶ್ವೇ ದೇವತೆಗಳು. ಈ 10 ಜನರಲ್ಲಿ ಮೊದಲ 5 ಜನ ದ್ರೌಪದೀ ದೇವಿ ಮಕ್ಕಳು, ಉಪಪಾಂಡವರು. ಉಳಿದ 5 ಮಂದಿ ವಿಶ್ವೇ ದೇವತೆಗಳು. ಭೂಮಿಯಲ್ಲಿ ಕೈಕೇಯ ಅನ್ನೋ ಹೆಸರಿನಿಂದ ಅವತಾರವನ್ನು ಮಾಡ್ತಾರೆ. ಶ್ರೀಕೃಷ್ಣನ ಷಣ್ಮಹಿಷಿಯರಲ್ಲಿ ಭದ್ರ ಅಂತ ಒಬ್ಬಳಿದಾಳಲ್ಲ, ಅವಳ ಸಹೋದರರು 5 ಜನ. ಈ ಕೈಕೇಯರ ತಾಯಿ ಮತ್ತು ಕುಂತಿ ಇಬ್ಬರೂ ಕೂಡ ಅಕ್ಕ ತಂಗಿಯರು, ಆದ್ದರಿಂದ ಕೈಕೇಯರು ಅಂತ ಪಾಂಡವರಿಗೆ ಆಪ್ತರಾಗಿದ್ದಂಥವರು. ಈ ಧುರಿ ವಿಶ್ವದೇವತೆ ಬಲ ಅಂದ ಗಂಧರ್ವನ ಆವೇಶ ಅವನಲ್ಲಿ. ಇವರು ಕೈಕೇಯ ದೇಶದ ರಾಜಕುಮಾರರು. ಕೃಷ್ಣ ಪತ್ನಿ ಭದ್ರಾದೇವಿಯ ಸಹೋದರರು, ಸದಾ ವಿಷ್ಣು ಭಕ್ತರು, ಪಾಂಡವರಿಗೂ ಕೂಡ ಭಕ್ತರು ಮತ್ತು ಅತ್ಯಂತ ಆಪ್ತರು. ಇವರ ತಂದೆ ಶೈಬ್ಯರಾಜ, ಹಿಂದೆ ರುಬು ಅನ್ನೋ ದೇವ, ಸಂತರ್ಧನ ಮೊದಲಾಗಿರ್ತಕ್ಕಂಥ 5 ಕುಮಾರರ ವಶದಲ್ಲಿ ವೃದ್ಧನಾದ ಈತ ಇದ್ದ ಅಂತ ತಿಳಿಸ್ತಾರೆ. ಮುಂದಿನ ಪದ್ಯದಲ್ಲಿ ಆ ವಿಶ್ವೇ ದೇವತೆಗಳ ಅವತಾರ ಗಂಧರ್ವರ ಆವೇಶ ವಿಚಾರವನ್ನು ತಿಳಿಸ್ತಾರೆ. ಪ್ರತಿವಿಂಧ್ಯ ಶ್ರುತಸೋಮ ಶ್ರುತಕೀರುತಿ ಶತಾನಿಕ ಶ್ರುತಕರ್ಮ ದ್ರೌಪದಿ ಕುವರರಿವರೊಳಗೆ ಅಭಿತಾಮ್ರ ಪ್ರಮುಖ ಚಿತ್ರರಥನು ಗೋಪ ಕಿಶೋರ ಬಲ ಎಂಬ ಅತುರೈ ಗಂಧರ್ವರಿಂದಲೇ ಯುತರು ಧರ್ಮ ವೃಕೋಧರಾದಿಚರೆಂದು ಕರೆಸುವರು. ಪ್ರತಿವಿಂಧ್ಯ ಶ್ರುತಸೋಮ ಶ್ರುತಕೀರ್ತಿ ಶತಾನಿಕ ಮತ್ತು ಶ್ರುತಕರ್ಮ ಈ 5 ಜನ ದ್ರೌಪದಿಯ ಮಕ್ಕಳು. ಇವರು ತಮ್ಮೊಳಗೆ ಅಭಿತಾಮ್ರ ಪ್ರಮುಖನಾಗಿರ್ತಕ್ಕಂಥ ಚಿತ್ರರಥನು, ಗೋಪ ಕಿಶೋರ ಮತ್ತು ಬಲ ಅನ್ನೋ ಅನುಪಮರಾಗಿರ್ತಕ್ಕಂಥ 5 ಗಂಧರ್ವರಿಂದ ಯುಕ್ತರಾದವರು. ಧರ್ಮಜ ವೃಕೋಧರಾದಿಜ ಮುಂತಾದವರು ಅಂತ ಕರೆಸ್ಕೋತಾರೆ, ಅಂದರೆ ಉಪಪಾಂಡವರು ಅಂತ ಈ ರೀತಿಯಾಗಿ ಕರೆಸ್ಕೋತಾರೆ. ಪ್ರತಿವಿಂಧ್ಯ ದ್ರೌಪದಿ ಮತ್ತು ಧರ್ಮರಾಜ ಪುರೂರವ ಅಭಿತಾಮ್ರ ಅನ್ನೋ ಗಂಧರ್ವನ ಆವೇಶ. ಶ್ರುತಸೋಮ ಭೀಮಸೇನ ದ್ರೌಪದಿಯ ಮಗ, ಆರ್ಧ್ರವ ವಿಶ್ವೇ ದೇವತೆ, ಚಿತ್ರರಥನ ಗಂಧರ್ವನ ಆವೇಶ. ಶ್ರುತಕೀರ್ತಿ ಅರ್ಜುನ ದ್ರೌಪದಿಯ ಮಗ, ಕಾಲ ಅನ್ನೋ ವಿಶ್ವೇ ದೇವತೆ, ಗೋಪ ಅನ್ನೋ ಗಂಧರ್ವನ ಆವೇಶ. ಶತಾನಿಕ ನಕುಲ ಮತ್ತು ದ್ರೌಪದಿಯ ಮಗ, ಕಾಮ ಅಂತ ಇವನ ಹೆಸರು, ಕಿಶೋರ ಗಂಧರ್ವನ ಆವೇಶ. ಶ್ರುತಕರ್ಮ ಸಹದೇವ ಮತ್ತು ದ್ರೌಪದಿಯ ಮಗ. ಸಹದೇವನಿಂದ ದ್ರೌಪದಿಯಲ್ಲಿ ಹುಟ್ಟಿರ್ತಕ್ಕಂಥ 5 ಪುತ್ರ ಇವನು ಧುರಿ ನಾಮಕ ವಿಶ್ವೇ ದೇವತೆ, ಬಲ ಅನ್ನೋ ಗಂಧರ್ವನ ಆವೇಶಯುಕ್ತ. ಹೀಗೆ ವಿಶ್ವೇ ದೇವತೆಗಳು 10 ಜನ, ಇಬ್ಬಿಬ್ಬರು ಜೊತೆಯಾಗಿ ಶ್ರಾದ್ದಗಳಲ್ಲಿ ಬರ್ತಕ್ಕಂಥವರು. ಪುರೂರವ ಆರ್ಧ್ರವ ಧುರಿ ಲೋಚನ ಕರತು ದಕ್ಷ ಸತ್ಯ ವಸು ಕಾಮ ಕಾಲ. ಪುರೂರವ ಆರ್ಧ್ರವ ಕಾಲಶ್ರಾದ್ದ ಅಥವಾ ಪಾರ್ವಣ ಶ್ರಾದ್ದದಲ್ಲಿ, ಧುರಿ ಲೋಚನ ಸಂಕಲ್ಪ ಶ್ರಾದ್ದದಲ್ಲಿ, ಕರತು ದಕ್ಷ ಮಾಸಿಕ ಶ್ರಾದ್ದದಲ್ಲಿ, ಸತ್ಯ ವಸು ನಂದಿ ಶ್ರಾದ್ದದಲ್ಲಿ, ಕಾಮ ಕಾಲ ಪ್ರೇತ ಶ್ರಾದ್ದದಲ್ಲಿ. ಅಂದರೆ ಮೃತರಾಗಿ ಮೊದಲನೇ ದಿನದಿಂದ 10 ದಿನಗಳ ತನಕ ಏನು ನಡೆಯುತ್ತಲ್ಲ ಆ ಪ್ರೇತ ಶ್ರಾದ್ದದಲ್ಲಿ. ಹೀಗೆ ಈ ವಿಶ್ವೇ ದೇವತೆಗಳು ಶ್ರಾದ್ದ ದೇವತೆಗಳು ಅಂತ ಕರೆಸ್ಕೋತಾರೆ. ಹೀಗೆ 10 ಮಂದಿ ವಿಶ್ವೇ ದೇವತೆಗಳಲ್ಲಿ ಮೊದಲನೇ 5 ಜನ ದ್ರೌಪದಿಗೆ, ಪಂಚಪಾಂಡವರಲ್ಲಿ ಕ್ರಮವಾಗಿ 5 ಮಂದಿ ಪುತ್ರರು ಹುಡ್ತಾರೆ. ಇವರೇ ಉಪಪಾಂಡವರು ಅಂತಲೂ ಪ್ರಸಿದ್ಧಿಗೆ ಬರ್ತಾರೆ. ದುರ್ಯೋಧನ ಭೀಮಸೇನ ದೇವರಿಂದ ತೊಡೆ ಮುರಿಸ್ಕೊಂಡು ವೈಶಂಪಾಯನ ಸರೋವರದ ಹತ್ರ ಬಿದ್ದಾಗ ಅವನ ಆದೇಶದಂತೆ ಅಶ್ವತ್ಥಾಮಾಚಾರ್ಯರು ಈ 5 ಮಂದಿ ಉಪಪಾಂಡವರನ್ನು ಕೊಂದು ಅವರ ಶಿರಗಳನ್ನು ತಂದು ದುರ್ಯೋಧನನಿಗೆ ಒಪ್ಪಿಸ್ತಾರೆ.